ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲವ ದೇವೇಂದ್ರ ಗೌಡ್ನಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರೇನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರೇನ ಚಂದ ಮಾಡ್ಯಾರ ಏನ ಚಂದ ನೀರ ಮೀಸಲ ತಂದ ಮಾಡ್ಯಾರ ಏನ ಚಂದ ನೀರ ಮೀಸಲ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ ನೀ ಬತ್ತಿಯ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ ಹೂವ ಪತರಿ ತಂದ ಮಾಡ್ಯಾರ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ ಕೆಂಪ ಸೆಲೆವ ತಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ ಕೊರಗಡವಿ ನಡೆಯ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ ಕಾಯಿ ಕಪ್ಪರ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ ಶಿವಪುರು ಹಿರಿಯರ ಬಂದ ಮಾಡ್ಯಾರ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ ಪರಿವಾರ ಬಂಧನ ಮಳಿಗೆ

ಸ್ವಲ್ಪ ಅಧಿಕ ಪ್ರಸಂಗತನ ನಮ್ಗೆಲ್ಲ, ಕರೆಕ್ಟ್ ಇರುತ್ತೋ ಇಲ್ವೋ ಅಂತ ಟೆಕ್ಸ್ಟ್ ಬುಕ್ ಮೇಲೆ ಸಂಶಯ ಪಡೋದು, ಅದಕ್ಕೆ ಒಂದು ರೆಫರೆನ್ಸ್ ಮೆಟೀರಿಯಲ್ ನ ಹುಡುಕೋದು, ಆ ರೆಫರೆನ್ಸ್ ಮೆಟೀರಿಯಲ್ ಜೊತೆಗೆ ಒಂದು ಹ್ಯಾಂಡ್ ಬುಕ್ ಅಂತೆ, ಮಾಡೆಲ್ ಕ್ವಶನ್ ಪೇಪರ್ ಇರೋ ಸೆಟ್ಗಳಂತೆ, ಎರಡ್ ಮೂರು ಕಡೆ ಓದ್, ಕೊನೆಗೆ ನಮ್ಗೆ ಕರೆಕ್ಟ್ ಆಗಿರೋ ಉತ್ತರ ಗೊತ್ತಿರೋ ಅದನ್ನ ತಪ್ಪಾಗಿ ಬರೆದು ಬರೆಯೋ ಸಾಧ್ಯತೆಗಳಿದೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ಇರ್ಲಿಲ್ಲ, ವರ್ಬಲ್ ಎಜುಕೇಶನ್ ಇಷ್ಟು ಸೋರ್ಸಸ್ ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಯಾವ್ಯಾವ ಸೋರ್ಸಸ್ ಇತ್ತು, ವೇದಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಧರ್ಮಸೂತ್ರಗಳು. ಈಗ ನೀವು ಕೇಳಿರ್ಬೋದು ಆರ್ಯಭಟ್ಟ, ಪಾಣಿನಿ ಸೂತ್ರ, ಗ್ರೇಟ್ ಸಾಂಸ್ಕೃತ್ ಸ್ಕಾಲರ್ ಪಾಣಿನಿ, ಪಾಣಿನಿ ಸೂತ್ರಗಳು, ಪತಂಜಲಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಇವೆಲ್ಲ ಬರ್ದಿರ್ತಕ್ಕಂತಹ ಅಮೂಲ್ಯವಾದ ಬರವಣಿಗೆಗಳೇ ಶಿಕ್ಷಣದ ಮೂಲಗಳಾಗಿತ್ತು. ಈ ಫಾರ್ಮಲ್ ಎಜುಕೇಶನ್ ಬಂದಿದ್ ಯಾವಾಗ, ಈ ಮೆಕ್ಯಾಲೆ ಬಂದಾಗ, ಬ್ರಿಟಿಷ್ ಎಜುಕೇಶನ್, ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅನ್ನೋದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆದಾಗ್ಲೇ ಈ ಫಾರ್ಮಲ್ ಇನ್ಫಾರ್ಮಲ್ ಅನ್ನೋ ವ್ಯತ್ಯಾಸ ಕಂಡಿದ್ ನಾವು. ಸೂರಜ ತೇರಾ ಚಡತಾ ಢಲತಾ ಗರ್ದಿಶ್ ಮೇ ಕರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಮಾಂ ಕೇ ಪೇಟ್ ಸೇ ಮರಘಟ್ ತಕ್ ಹೈ ತೇರೀ ಕಹಾನಿ ಪಗ್ ಪಗ್ ಪ್ಯಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಢಲತಾ ಗರ್ದಿಶ್ ಮೇ ಕರತೇ ಹೈ ತಾರೇ ದಂಗಲ್ ದಂಗಲ್ ಧಡಕನೆ ಛಾತಿ ಮೇ ಜಬ್ ದುಬಕ್ ಜಾತಿ ಹೈ ಬೀಟ್ ಥಪ್ ಥಪಾ ಉನ್ಕೋ ಫಿರ್ ಜಗಾ ಬಾತ್ ಬನ್ ಜಾತಿ ಹೈ ಬಾವಲೆ ಹಾತಿ ಸೀ ಹರ್ ಚುನೌತಿ ಹೈ ರೇ ಸಾಮನೆ ಖಡೀ ಘೂರ ಕೇ ಪಡೀ ಆಂಖ ದಿಖಲಾತಿ ಹೈ ತೋ ಆಂಖ ಸೇ ಸುಖೀ ಆಂಖ ಮಿಲಾ ಕೇ ಭಿಡ್ ಜಾನೇ ಕಾ ನಾಮ ಹೈ ಪ್ಯಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಢಲತಾ ಗರ್ದಿಶ್ ಮೇ ಕರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ಭರೋಸಾ ಅಪನೆ ಸಪನೋ ಪೇ ಕರನಾ ಕಿತ್ನೆ ಮುಹ ಉತ್ನೀ ಬಾತೇ ಗೌರ ಕಿತ್ನೋ ಪೇ ಕರನಾ ಆಜ ಲೋಗೋ ಕೀ ಬಾರೀ ಜೋ ಕಹೇ ಕಹ ಲೇನೇ ದೇ ತೇರಾ ಭೀ ದಿನ ಆಯೇಗಾ ಉಸ ದಿನ ಹಿಸಾಬ ಚುಕಾ ಕೇ ರಹನಾ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಢಲತಾ ಗರ್ದಿಶ್ ಮೇ ಕರತೇ ಹೈ ತಾರೇ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ದಂಗಲ್ ಸುಮತ್ ದೇತೀ ಹೈ ಗಿನ್ಕೆ ತಯಾರಿ ಕೇ ದಿನ ತುಜ್ಕೋ ಮೊಹಲತ್ ದೇತೀ ಹೈ ಮಾಂಗತೀ ಹೈ ಲಾಗತ್ ಮೇ ತುಜ್ಸೆ ಹರ್ ಬೂಂದ ಪಸೀನಾ ಪರಮ ನಾ ವಾ ಬಂಗಲೇ ಮೇ ಯೇ ಜಾನ್ ಲೇತೇ ಹದ್ ದೇತೀ ಹೈ ದಂಗಲ್ ದಂಗಲ್ ಸೂರಜ ತೇರಾ ಚಡತಾ ಚಡತಾ ಗರ್ದಿಶ್

ಶುಭ ಒಳಗೊಳಗೆನೆ ಬಾಂಬೋ